ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಮತ್ತು ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ತಮ್ಮೆಲ್ಲರ ಬಾಳಿನೊಳಗೆ ಸುಖ ಸಮೃದ್ಧಿ ಶಾಂತಿ ನೆಮ್ಮದಿ ತರಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ಕಳೆದ ವಾರ ನಾವು ವಾತಾವರಣದ ಒಂದು ವಿಚಾರ ಮಾಡಿದ್ರೆ ಏನು ನಾವು ನಿರೀಕ್ಷೆ ಮಾಡಿದ್ವಿ, ಏನು ನಾವು ಊಹೆ ಮಾಡಿದ್ವಿ, ಅದೇ ಪ್ರಕಾರವಾಗಿ ಬಹುತೇಕ ಅದೇ ರೀತಿಯಾಗಿ ವಾತಾವರಣ ವರ್ತನೆ ಮಾಡ್ಯದ ಅಂತ ಹೇಳಿ ಹೇಳ್ಬೋದು. ತಮಗೆ ಮಳೆ ಬೇಡಾಗಿತ್ತು, ಆದರೆ ಎಲ್ಲಿ ಬೇಡಾಗಿರ್ತದೆ ಏನು ಬೇಡಾಗಿರ್ತದೆ ಅದೇ ನಮಗೆ ಸಿಗುವಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಮಳೆ ಬೇಕು ಅಂತಂದಾಗ ಬರೋದಿಲ್ಲ, ಬೇಡ ಅಂತಂದಾಗ ಧೋ ಧೋ ಅಂಥೇಳಿ ಸುರಿಯುವಂಥ ಒಂದು ಸನ್ನಿವೇಶಗಳು ಈ ವಾರ ನೋಡಿದ್ವಿ. ಅದರ ಜೊತೆಗೆ ಬಹಳ ಮುಖ್ಯವಾದಂಥ ಒಂದು ವಿಚಾರ ಇತ್ತು, ಏನಪ್ಪ ಅಂತಂದ್ರೆ ಈ ಮಳೆಗಳ ಜೊತೆಗೆ ಭಾರಿ ಗುಡುಗು ಸಿಡಿಲು ಮಿಂಚು ಇಂಥ ಒಂದು ವಾತಾವರಣ ಇರ್ತದೆ ಅಂಥೇಳಿ ನಾವು ತಮಗೆ ತಿಳಿಸಿದ್ವಿ. ಹಿಂಸ್ರವಾದಂಥ ಒಂದು ವಾತಾವರಣ, ರುದ್ರಾವತಾರ ಇರುವಂಥ ಒಂದು ವಾತಾವರಣವನ್ನು ನಾವು ಕಲ್ಪನೆ ಮಾಡಿದ್ವಿ. ಅದೇ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಸಿಡಿಲು ಮಿಂಚುಗಳ ಆರ್ಭಟವನ್ನು ನೋಡಿದ್ವಿ. ಭಾರಿ ಮಳೆ ಆಗುವಂಥ ಸಂದರ್ಭದೊಳಗೆ ವಾತಾವರಣ ಹಿಂಗಿತ್ತಲ್ಲ, ಭಯಾನಕವಾದಂಥ ಒಂದು ವಾತಾವರಣ ಕೂಡ ಕ್ರಿಯೇಟ್ ಆಗಿತ್ತು ಅಂಥೇಳಿ ಹೇಳ್ಬೋದು. ಇದರಿಂದ ಅನೇಕ ಕಡೆಗಳಲ್ಲಿ ತೊಂದರೆ ಆಗಿದ್ದು ಕೂಡ ನಮ್ಮ ಗಮನಕ್ಕೆ ಬಂದದ. ಭಾಳ ಬೇಜಾರಾಗ್ತದೆ ಇಂಥ ಒಂದು ದುಃಖದ ಸನ್ನಿವೇಶಗಳು ನಿರ್ಮಾಣ ಆಯಿತು ಅಂತಂದ್ರೆ ಅದನ್ನು ನಾವು ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ. ನಿಸರ್ಗದ ಏನು ಕೋಪ ಇರ್ತದೆ ಇದು ನಮ್ಮ ಮೇಲೆ ಮತ್ತು ಜೀವಿಗಳ ಮೇಲೆ ಬಹಳ ಭಾರಿ ಆಗ್ತದೆ. ಇಂಥ ಒಂದು ಸನ್ನಿವೇಶ ಕಳೆದ ವಾರ ನಾವು ನೋಡಿದ್ವಿ. ಅನೇಕ ದುರಂತಗಳು ಕೂಡ ಸಂಭವಿಸಿದವು. ಆದ್ದರಿಂದ ನಾವು ತಮ್ಮ ಗಮನಕ್ಕೆ ತಂದಿದ್ವಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಆದ್ದರಿಂದ ಇದರ ಬಗ್ಗೆ ತಾವು ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಮಾತು. ಬಹಳಷ್ಟು ಸಂದರ್ಭದೊಳಗೆ ತಾವು ಎಚ್ಚರಿಕೆ ತಗೊಳ್ತಾ ಇದ್ದೀರಿ, ಮುಂಜಾಗ್ರತೆಯನ್ನು ತಗೊಳ್ತಾ ಇದ್ದೀರಿ, ಬೇರೆಯವರಿಗೂ ಕೂಡ ಹೇಳ್ತಾ ಇದ್ದೀರಿ, ಅವರಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ. ಅದಕ್ಕೆ ತಮಗೆ ಧನ್ಯವಾದಗಳು. ತಮ್ಮಲ್ಲಿ ಆದಂಥ ಮಳೆಯ ಬಗ್ಗೆ ಮತ್ತು ಏನೇನು ಈ ವಾರ ನಡೀತು ಅನ್ನೋದ್ರ ಬಗ್ಗೆ ತಾವು ನಮಗೆ ಆಡಿಯೋ ವಿಡಿಯೋ ಮಾಡಿ ಕಳಿಸಿದ್ದೀರಿ ಮತ್ತು ಮೆಸೇಜ್ಗಳನ್ನು ಕೂಡ ಕಳಿಸಿದ್ದೀರಿ. ಇಂಡಿ ತಾಲೂಕು ಮಂತನಾಳದಿಂದ ಹಸನ್ ಸಾಬ್ ಅವರು ಭಾರಿ ಮಳೆ ಆಯಿತು ನಮ್ಮಲ್ಲಿ 9ನೇ ತಾರೀಕು ಅನ್ನುವಂಥ ಮಾತು ಹೇಳಿದರು. ಆವಾಗವಾಗ ಅವರು ಮೆಸೇಜ್ಗಳನ್ನು ಕಳಿಸ್ತಾ ಇರ್ತಾರೆ ಮತ್ತು ಆಡಿಯೋ ವಿಡಿಯೋಗಳನ್ನು ಕೂಡ ಕಳಿಸ್ತಾ ಇರ್ತಾರೆ, ಭಾಗವಹಿಸ್ತಾ ಇರ್ತಾರೆ ಕಾರ್ಯಕ್ರಮದೊಳಗೆ. ಇದೇ ಇಂಡಿ ತಾಲೂಕು ಹಿರೇಮಸಳಿಯಿಂದ ಚಿದಾನಂದ ಬೇನೂರ್ ಅವರು ಮೆಸೇಜು ಮೇಲಿಂದ ಮೇಲೆ ಮಾಡ್ತಾರೆ, ಪಾಪ ಒಂದೇ ಒಂದು ತೊಂದರೆ ಏನು ಅಂತಂದ್ರೆ ಅವರಲ್ಲಿ ಒಟ್ಟ ಮಳೆ ಆಗಿಲ್ಲ ಅನ್ನುವಂಥ ಮಾತನ್ನೇ ಅವ್ರು ಹೇಳ್ತಾ ಇರ್ತಾರೆ. ಬಹಳ ದುಃಖ ಅನ್ನಿಸ್ತದೆ, ಇಷ್ಟೆಲ್ಲ ಮಳೆ ಇಲ್ಲಿ ತನಕ ಎಲ್ಲ ಕಡೆ ಭಾರಿ ಮಳೆ ಆಗಿದೆ, ಅತ್ಯುತ್ತಮವಾದಂಥ ಒಂದು ಮಳೆಯನ್ನು ನಾವು ನೋಡ್ತಾ ಇದ್ದೀವಿ, ಮಳೆ ಸಾಕು ಅನ್ನುವಂಥ ಒಂದು ಅನುಭವ ತಮ್ದೆಲ್ಲರದು. ಆದರೂ ಕೂಡ ಚಿದಾನಂದ ಬೇನೂರ್ ಅವರ ಊರೊಳಗೆ ಮಳೆ ಆಗಿಲ್ಲ ಅನ್ನುವಂಥ ಮಾತು ಏನದ ಅದು ಬಹಳ ಬೇಜಾರು ಪಡುವಂಥದ್ದು. ಈಗ ಆಗಿರಬಹುದು ಮಳೆ, ಆದರೆ ಉಳಿದ ಪ್ರದೇಶಗಳಿಗೆ ಹೋಲಿಸಿದ್ರೆ ಅವರ ಏರಿಯಾದೊಳಗೆ ಮಳೆಯಾಗಿದ್ದು ಬಹಳ ಕಡಿಮೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಗಮನಿಸೋಣ. ಚಡಚಣ ತಾಲೂಕು ಚಂದ್ರಗಿಯಿಂದ ಪುಂಡಲೀಕ್ ಗುಬ್ಯಾಡ್, ಅಕ್ಕಲ್ಕೋಟ್ ತಾಲೂಕು ನದಿ ಚಿಂಚೋಳಿಯಿಂದ ಸಿದ್ದರಾಮಪ್ಪ ಬಂಡಗಾರ್, ಇದೇ ಅಕ್ಕಲ್ಕೋಟ್ ತಾಲೂಕು ಕುಮಠಾದಿಂದ ಸಿದ್ದರಾಮ್ ಹಾಲೊಳ್ಳಿ, ಚಿತ್ತಾಪುರ ತಾಲೂಕು ತೆಂಗಳಿಯಿಂದ ಶರಣಯ್ಯ ಸ್ವಾಮಿ ಭೈರಾಮಡಿಗಿ, ಚಿಂಚೋಳಿ ತಾಲೂಕು ಶಿಖರ್ ಮೋತಕಪಳ್ಳಿಯಿಂದ ಸಿದ್ದು ಪೂಜಾರಿ, ಕಲಬುರಗಿ ತಾಲೂಕು ಸೈಯದ್ ಚಿಂಚೋಳಿಯಿಂದ ಶಿವಶಂಕರ್, ಇದೇ ಸೈಯದ್ ಚಿಂಚೋಳಿಯಿಂದ ಎಂಡಿ ಓವಾಡಿಯವರು, ಇಂಡಿ ತಾಲೂಕು ರೋಡ್ಗಿಯಿಂದ ಚಂದ್ರಕಾಂತ್ ಕಲ್ಲೂರ್ಕರ್, ಬಸವ ಕಲ್ಯಾಣ ತಾಲೂಕು ಗುಂಡೂರದಿಂದ ಹಾಜಿ ಮಸ್ತಾನ್, ಇಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಶಾಂತವೀರ್ ಭೂಪಾಳಿ, ಸಿಂದಗಿ ತಾಲೂಕು ಕೈನೂರದಿಂದ ಪ್ರಭು ಕರ್ನಾಳ್, ಅಫಜಲ್ಪುರ ತಾಲೂಕು ಗೌರಾಬಿಯಿಂದ ಸಾಗರ್ ಬಾಬ್ರೆ, ಚಿಂಚೋಳಿ ತಾಲೂಕು ಕೊಳ್ಳೂರದಿಂದ ಮಲ್ಲಿಕಾರ್ಜುನ್ ಸುಲೇಪೇಟ್, ಇಂಡಿ ತಾಲೂಕು ತಡವಲ್ಗಾದಿಂದ ಮೋದಿನ್ ಬಿ ಕಲಾವಂತ್, ಕಲಬುರಗಿ ತಾಲೂಕು ಹಾಳ ಸುಲ್ತಾನ್ಪುರದಿಂದ ಶರಣಬಸಪ್ಪ ಪಾಟೀಲ್, ರಾಯಚೂರು ತಾಲೂಕು ಮಟಮಾರಿಯಿಂದ ಎಲ್ಕೆ ವೀರನಗೌಡ. ಸರ್, ನೀವು ಮುನ್ನೆಚ್ಚರಿಕೆ ಕೊಟ್ಟಿದ್ರಲ್ಲ ಸರ್, ಶನಿವಾರ ಮತ್ತು ರವಿವಾರ ಮಟಮಾರಿ ಗ್ರಾಮದಲ್ಲಿ ಉತ್ತಮ ಮಳೆ ಆಗಿದೆ ಸರ್. ಡಾಕ್ಟರ್ ಸೋಮಶೇಖರ್ ಹೆಸರುಗಳು ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ವೀರನಗೌಡ, ಎಲ್ಕೆ, ಮಟಮಾರಿ ಗ್ರಾಮ, ತಾಲೂಕು ಜಿಲ್ಲಾ ರಾಯಚೂರು. ದೇವದುರ್ಗ ತಾಲೂಕು ಎನ್ ಗಣೇಕಲ್ದಿಂದ ಶೇಖರಪ್ಪ ಬಾಗ್ಲಿ. ಸಂಪೂರ್ಣ ಮಳೆಯನ್ನಾಗಿ ಹಳ್ಳ ಕೊಳ್ಳಗಳನ್ನು ಹರಿದು ಮಳೆಯನ್ನು ನಮಗೆ ಸಂತೋಷವಾಗಿದೆ. ಆದರೂ ಇನ್ಮೇಲೆ ಮಳೆ ಬಂದರೂ ಸರಿ ಬರದಿದ್ದರೂ ಸರಿ ನಮ್ಮ ಗ್ರಾಮದಲ್ಲಿ 8-9-10 ನಮ್ಮಲ್ಲಿ ಸಂಪೂರ್ಣವಾಗಿ ಮಳೆ ಬಂದಿದೆ. ಆದರೂ ನಮಗೆ ಮಳೆಯನ್ನು ಬಂದರೂ ಸಂತೋಷ, ಬರದಿದ್ದರೂ ಸಂತೋಷ. ಚಂಡಮಾರುತ ಆದಂತ ನಮಗೆ ಮುನ್ಸೂಚನೆ ಎಲ್ಲ ಹೇಳುತ್ತಿದೆ. ಫಸಲನ್ನು ಕೈಗೆ ಬರುವಂತ ಸ್ಥಿತಿಯಲ್ಲಿ ಆಗಿದ್ದೇವೆ. ಹತ್ತಿ ಕಾಯಿಗಳು ಎಲ್ಲ ಬಲ್ದು ತಗರಿ ಹೂ ಬಿಡೋ ಹಂತದಲ್ಲಿದ್ದೇವೆ. ಒಂದೊಂದು ಮೊಗ್ಗನ್ನು ಹೊಡೆದಿದೆ. ಆದ ಕಾರಣಕ್ಕಾಗಿ ನಮ್ಮ ಆಕಾಶವಾಣಿ ಕೇಂದ್ರದ ಮೇಘ ಸಂದೇಶ ಮಾರ್ಗದರ್ಶನ ಜೂನ್ 1 ಸೆಪ್ಟೆಂಬರ್ 30 ಯಾವ ಸರಾಸರಿ ಮಳೆ ಪ್ರಮಾಣವನ್ನು ಯಾವುದೇ ಕೊರತಿಲ್ಲಾರದಂಗೆ ನಮ್ಮ ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಂಗೆ ಮುಂದುವರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿದ್ದೇನೆ. ಜ್ಞಾನ ಗಣಕಲ್ ಗ್ರಾಮದವರಾಗಿ ನಾ ರೈತರಾಗಿ ತಿಳಿಸಿರುತ್ತೇನೆ. ಇಂಡಿ ತಾಲೂಕು ಹಿಂಗಡಿಯಿಂದ ರಾಹುಲ್ ಅಲ್ಲಾಪುರೆ, ಹಂಜಿಗೆಯಿಂದ ಎನ್ಎ ಹಾವಿನಾಳ್ ಅವರು, ಬಸವ ಕಲ್ಯಾಣ ತಾಲೂಕು ಜಾಪುರವಾಡಿಯಿಂದ ಪ್ರಕಾಶ್ ಗಿರ್ಗಂಟೆ, ಔರಾದ ತಾಲೂಕು ಶಂಬೆಳ್ಳಿಯಿಂದ ಮಾಲು ಅವರು, ಇಂಡಿ ತಾಲೂಕು ರೋಡ್ಗೆಯಿಂದ ಶರಣು ಬಬಲೇಶ್ವರ, ಅಕ್ಕಲ್ಕೋಟ್ ತಾಲೂಕು ನದಿ ಚಿಂಚೋಳಿಯಿಂದ ವಿಠಲ್ ಬಂಡ್ಗಾರ್, ಇಂಡಿ ತಾಲೂಕು ಹಿಂಗಡಿಯಿಂದ ಸುಧಾಕರ್ ಕೋರಸಗಾಂವ್, ಬೀದರ್ ತಾಲೂಕು ಕಾಡವಾದಿಂದ ಕಲ್ಯಾಣ ರಾವ್ ಮರ್ಕುಂದ, ಮತ್ತು ಇನ್ನೂ ಅನೇಕರು ನಮಗೆ ಮೆಸೇಜ್ಗಳನ್ನು ಕಳಿಸಿದ್ದೀರಿ, ಮಾಹಿತಿ ನೀಡಿದ್ದೀರಿ, ವಿಡಿಯೋ ಮಾಡಿ ಕಳಿಸಿದ್ದೀರಿ, ಮತ್ತು ಯಾವ ರೀತಿಯಂಥ ಒಂದು ಸನ್ನಿವೇಶ ಈ ವಾರ ನಾವು ನೋಡಿದ್ದೀವಿ ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತ ಮಾಡಿದ್ದೀರಿ. ಶಾಂತವೀರ್ ಭೂಪಾಳಿಯವರು ಹೇಳ್ತಾ ಇದ್ರು, ಒಂದೇ ಸವನೆ ಮಳೆ ಬರ್ತಾ ಇದೆ, ಆದರೆ ತಾವು ಹೇಳ್ದಂಗೆ ಗುಡುಗು ಮಿಂಚುಗಳು ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಕೆಲವೊಂದು ಕಡೆ ಗುಡುಗು ಮಿಂಚು ಇರ್ತಾವ, ಕೆಲವೊಂದು ಕಡೆ ಇರುವುದಿಲ್ಲ. ಎಲ್ಲೆಲ್ಲಿ ಮೋಡಗಳ ಒಂದು ವರ್ತನೆ ಬಹಳ ಹಿಂಸ್ರ ರೂಪ ತಾಳ್ತದೆ, ಭಾಳಷ್ಟು ಮೋಡಗಳ ದಟ್ಟಣೆ ಇರ್ತದೆ, ಅಂಥ ಒಂದು ಪ್ರದೇಶದೊಳಗೆ ನಾವು ಗುಡುಗು ಮಿಂಚು ಸಿಡಿಲುಗಳನ್ನು ನೋಡಬಹುದು. ಮಲ್ಲಿಕಾರ್ಜುನ್ ಕೊಳ್ಳೂರವರು ಹೇಳ್ತಾ ಇದ್ರು, ಮಳೆ ಸಾಕು ಮಾಡಿದ್ರಿ, ಮಳೆ ನಿಲ್ಲಿಲ್ಲ ಅಂತಂದ್ರೆ ನಮ್ಮ ಬಿತ್ತನೆ ಎಲ್ಲ ಮುಂದೆ ಹೋಗ್ತಾವ, ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಜನರು ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಿದ್ದಾರೆ. ರಾಹುಲ್ ಅಲ್ಲಾಪುರೆ ಅವರು ಉತ್ತಮ ಮಳೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ, ಮತ್ತು ಭೀಮಾ ನದಿಯ ಒಂದು ವಿಡಿಯೋವನ್ನು ಕೂಡ ಕಳಿಸಿದ್ದಾರೆ. ಭೀಮಾ ನದಿಯೊಳಗೆ ಸಾಕಷ್ಟು ನೀರು ಹರಿತಾ ಇರುವಂಥ ಒಂದು ವಿಡಿಯೋ ಅದು. ಈ ಒಂದು ವಿಚಾರಗಳನ್ನು ತಿಳಿಸಿ ನಮ್ಮ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇರುವಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಸಿಡಿಲಿನ ಬಗ್ಗೆ ಒಂದು ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕು, ಯಾಕಂತಂದ್ರೆ ಈಗೇನು ಈ ಸಂದರ್ಭದ ಈ ಗುಡುಗು ಸಿಡಿಲು ಮಿಂಚಿನ ಒಂದು ಸಂದರ್ಭ ಇರ್ತದೆ. ಸಿಡಿಲಿನಿಂದ ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಕಳೆದ ವಾರ ಏನಾಯಿತು, ಅನೇಕ ಕಡೆಗಳಲ್ಲಿ ತೊಂದರೆಯನ್ನು ಅನುಭವಿಸಿದರು, ಜೀವ ಹಾನಿ ಆಯಿತು, ಆಸ್ತಿಪಾಸ್ತಿ ಹಾನಿ ಕೂಡ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಗಮನಿಸಬೇಕು ಆತ್ಮೀಯರೇ, ಎಲ್ಲೆಲ್ಲಿ ಯಾವ ಸಂದರ್ಭದೊಳಗೆ ಸಿಡಿಲು ಸಮಸ್ಯೆ ತರ್ತದ ಅನ್ನೋದನ್ನು ಒಂದು ಸರ್ವೆ ಮುಖಾಂತರ ಹೇಳಿದ್ದಾರೆ ತಜ್ಞರು. ಹೊಲದೊಳಗೆ ಕೆಲಸ ಮಾಡುವಂಥ ಸಂದರ್ಭದೊಳಗೆ 51% ಸಮಸ್ಯೆಗಳು ಉದ್ಭವ ಆಗ್ತಾವ, ತೊಂದರೆಗಳು ಆಗ್ತಾವ ಅನ್ನುವಂಥ ಮಾತು. ಆಮೇಲೆ 51% ಏನು ಸಾವುಗಳು ಸಂಭವಿಸ್ತಾ ಇದ್ದಾವ, ಅವು ಹೊಲದೊಳಗೆ ಕೆಲಸ ಮಾಡುವಂಥ ಒಂದು ಸಂದರ್ಭದೊಳಗೆ ಆಗ್ತಾ ಇದ್ದಾವ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಸಾಮಾನ್ಯವಾಗಿ ಮಳೆ ಸಂದರ್ಭ ಇದ್ದಾಗ ತಾವೇನು ಮಾಡ್ತೀರಿ ಅಂತಂದ್ರೆ ಗಿಡದ ಕೆಳಗೆ ಹೋಗಿ ನಿಲ್ತೀರಿ, ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನೇರವಾಗಿ ನೀವು ಆಹ್ವಾನ ಕೊಟ್ಟಂಗೆ ಆಗ್ತದೆ. ಅಂಥ ಒಂದು ಸಂದರ್ಭದೊಳಗೆ ಅಂದರೆ ಗಿಡದ ಕೆಳಗೆ ನಿಂತಹ ಒಂದು ಸಂದರ್ಭದೊಳಗೆ 37% ಸಾವುಗಳು ಅಲ್ಲಿ ಸಂಭವಿಸ್ತಾ ಇದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ನಾವು ಸುರಕ್ಷಿತವಾಗಿ ಗುಡಿಸಲದೊಳಗೆ ಕೂಡೋಣಪ್ಪ ಅಂತಂದಾಗ ಅಲ್ಲಿ ಕೂಡ ಅಪಾಯ ತಪ್ಪಿದ್ದಲ್ಲ, 12% ಸಾವುಗಳು ಗುಡಿಸಲದೊಳಗೆ ಇದ್ದಾಗ ಆಗುವಂಥವು. ಸುರಕ್ಷಿತ ಜಾಗ ಅಂತಂದ್ರೆ ಒಳ್ಳೆ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಗಳು ಅಂದರೆ ಬಸ್ಸಿನಂಥ ಒಂದು ವಾಹನದೊಳಗೆ ನಾವು ಸುರಕ್ಷಿತವಾಗಿ ಇರ್ತೀವಿ ಅನ್ನೋದನ್ನು ಗಮನಿಸಬೇಕು. ಬೈಕ್ ಮೇಲೆ ಹೋಗಬಾರ್ದು, ಸೈಕಲ್ ಮೇಲೆ ಹೋಗಬಾರ್ದು, ನಡ್ಕೊಂಡು ಕೂಡ ಹೋಗಬಾರ್ದು. ಆಮೇಲೆ ಹೋಗುವಂಥ ಸಂದರ್ಭದೊಳಗೆ ನಾವು ಏನು ಮಾಡ್ತೀವಿ, ಕೈಯಾಗ ಕುರ್ಪಿ ಕೊಡ್ಲಿ ಇಂಥವೇನ ಉಪಕರಣಗಳನ್ನೇ ಹಿಡ್ಕೊಂಡು ಹೋಗ್ತೀವಿ, ಅಂಥ ಕೆಲಸವನ್ನು ಮಾಡಬಾರ್ದು. ಅದಕ್ಕೆ ಈ ವಿಚಾರದ ಕಡೆ ತಾವು ಗಮನ ಕೊಡಬೇಕು. ಸುದ್ದಿಯನ್ನು ಕೇಳಿದಾಗ ಬಹಳ ಕೆಟ್ಟ ಅನಿಸ್ತದೆ, ಈಗ ಏನೇನು ಸಾವುಗಳು ಸಂಭವಿಸಿದ್ದಾವೆ ಅವು ಹೊಲದೊಳಗೆ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಆಗಿದ್ದಾವ ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ತಮ್ಮಲ್ಲಿ ನಮ್ಮ ವಿನಂತಿ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದೊಳಗೆ ಬಯಲಿನೊಳಗೆ ಇರಬೇಡ್ರಿ, ಆದಷ್ಟು ಜಲ್ದಿ ತಮ್ಮ ಕೆಲಸಗಳನ್ನು ಮುಗಿಸಿ ಮನೆಯೊಳಗೆ ಇರೋದು ಬಹಳ ಒಳ್ಳೆಯದು. ಇನ್ನು ಇನ್ನೊಂದು ನೈಸರ್ಗಿಕ ವಿಕೋಪ, ಅದು ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ. ಕಳೆದ ಒಂದು ವಾರ ಎರಡು ವಾರದೊಳಗೆ ಕಲಬುರಗಿ ಜಿಲ್ಲೆ ಇರ್ಬೋದು ಅಥವಾ ವಿಜಯಪುರ ಜಿಲ್ಲೆ ಇರ್ಬೋದು, ಭೂಕಂಪ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕರು ತಾವು ಆತಂಕದೊಳಗೆ ಇರ್ಬೋದು, ಸುದ್ದಿಗಳು ಬರ್ತಾ ಇದ್ದಾವೆ, ಭೂಕಂಪ ಆಗ್ತಾ ಇದೆ, ಅದರಿಂದ ಹೆಂಗಪ್ಪ ಏನು ಅನ್ನುವಂಥ ಒಂದು ವಿಚಾರ ತಮ್ಮೆಲ್ಲರದ. ಅದಕ್ಕೆ ಭೂಕಂಪದ ಬಗ್ಗೆ ಒಂದೆರಡು ಮಾತು ನಾವು ಹೇಳ್ಬೋದು ಅಂತಂದ್ರೆ, ತಮಗೆ ಮುಖ್ಯವಾದಂಥ ಒಂದು ವಿಚಾರ ಏನು ಬರ್ತದೆ, ಭೂಕಂಪ ಯಾಕೆ ಆಗ್ತದೆ ಅನ್ನುವಂಥ ಮಾತು ಭೂಕಂಪ ಆದಾಗ ನಮಗನ್ನಿಸ್ತದೆ. ಭೂಮಿ ನಡುಗುವುದರಿಂದ ಏನು ಕಾದದೋ, ಮುಂದೆ ಏನಾಗ್ತದೋ ಅನ್ನುವಂಥ ಒಂದು ಅಪಾಯವನ್ನು ನೆನೆಸ್ಕೊಂಡು ನಾವು ಆತಂಕಕ್ಕೆ ಒಳಗಾಗ್ತೀವಿ. ರಿಕ್ಟರ್ ಸ್ಕೇಲ್ ಒಳಗೆ ಅದರ ಒಂದು ಪ್ರಮಾಣ ಹೆಚ್ಚಾಯಿತು ಅಂತಂದ್ರೆ ಬಹಳ ದೊಡ್ಡ ಅನಾಹುತಗಳು ಆಗ್ತಾವ. ಹಿಂದ ಭೂಕಂಪ ಆಗಿ ನಮ್ಮ ಮನಸ್ಸಿನೊಳಗ ಮತ್ತು ನಮ್ಮ ಪ್ರದೇಶದೊಳಗ ಬಹಳ ದೊಡ್ಡ ದೊಡ್ಡ ಅನಾಹುತಗಳನ್ನು ಸೃಷ್ಟಿ ಮಾಡಿದ್ದು ನಮ್ಮ ನೆನಪಿನೊಳಗ ಅದ. ಹೀಗಾಗಿ ಭೂಕಂಪ ಅಂತಂದ ಕೂಡಲೇ ನಮ್ಮ ಮೈ ಮನಸ್ಸು ನಡುಗೋದಕ್ಕೆ ಶುರು ಆಗ್ತದ. ಭೂಕಂಪಕ್ಕೆ ಅನೇಕ ಕಾರಣಗಳು ಅದಾವ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಎಲ್ಲೆಲ್ಲಿ ಜ್ವಾಲಾಮುಖಿಗಳು ಕ್ರಿಯಾಶೀಲ ಆಗ್ತಾವ ಅಂತಹ ಕಾರಣದಿಂದಾಗಿ ಭೂಕಂಪಗಳು ಉಂಟಾಗ್ತಾವ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಭೂಮಿ ಏನದಪ್ಪ ಅಂತಂದ್ರೆ ಒಂದು ಅಪೂಟ ಭೂಮಿ ಇಲ್ಲಿದು, ಇದು ಪಾರ್ಟ್ ಬೈ ಪಾರ್ಟ್ ಅಂದ್ರೆ ಭಾಗಗಳಿಂದ ಆಗ್ಯದ, ತಟ್ಟೆಗಳಿಂದ ಆಗ್ಯದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ತಟ್ಟೆಗಳೇನದಾವಪ್ಪ ಅಂತಂದ್ರೆ ಅವು ಯಾವತ್ತೂ ತಿರುಗ್ತಾ ಇರ್ತಾವ, ಚಲಿಸ್ತಾ ಇರ್ತಾವ. ಹಿಂಗೆ ಚಲಿಸೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಒತ್ತಡದ ವ್ಯತ್ಯಾಸ ಉಂಟಾಗಿ ಕೆಲವೊಮ್ಮೆ ಆ ತಟ್ಟೆಗಳು ಜಾರುವಂತಹ ಒಂದು ಸಂದರ್ಭ ಇರ್ತದೆ. ಹಾಗಾಗಿ ಆ ತಟ್ಟೆಗಳು ಜಾರದಾಗ ಅಥವಾ ಕೆಳಗೆ ಹೋದಾಗ ಮ್ಯಾಲ ಬಂದಾಗ ಒತ್ತಡದ ವ್ಯತ್ಯಾಸದಿಂದಾಗಿ ಭೂಮಿ ನಡುಗುವುದಕ್ಕೆ ಶುರು ಮಾಡ್ತದೆ. ಹೀಗಾಗಿ ಅದು ಭೂಕಂಪಕ್ಕೆ ಕಾರಣ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಭಾರೀ ಮಳೆಯಿಂದಾಗಿ ಕೂಡ ಭೂಕಂಪ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಮಳೆ ಆಗಿ ಆಗಿ ಏನಾಗ್ತದಪ್ಪ ಅಂತಂದ್ರೆ ನೆಲದೊಳಗೆ ನೀರು ಬಹಳಷ್ಟು ಪ್ರಮಾಣದೊಳಗೆ ಸೇರ್ತದೆ ಅಂತರ್ಜಲವನ್ನು, ಅಂತರ್ಜಲದ ಮಟ್ಟ ಹೆಚ್ಚಾಗ್ತದೆ. ಆಮೇಲೆ ಅಲ್ಲೆಲ್ಲ ಪೊಳ್ಳು ಉಂಟಾಗೋದಕ್ಕೆ ಶುರು ಆಗ್ತಾವ, ರಂಧ್ರ ಉಂಟಾಗ್ತಾವ. ಹೀಗಾಗಿ ನೆಲ ಏನದಲ್ಲಪ್ಪ ಕುಸಿಯೋದಕ್ಕೆ ಶುರು ಆಗ್ತದೆ. ಹೀಗಾಗಿ ಅಂತರ್ಜಲದ ಮಟ್ಟ ಹೆಚ್ಚಾಯಿತು ಭಾರೀ ಮಳೆಯಿಂದಾಗಿ ಅಂತಂದಾಗ ಭೂಕಂಪ ಆಗುವಂಥದ್ದು ಒಂದು ಸಹಜವಾದಂಥ ಒಂದು ಕ್ರಿಯೆ. ಅದರ ಜೊತೆಗೆ ಇನ್ನೊಂದು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ನೀರು ಬೇಕು ಅಂತಂದಾಗ ಮಳೆ ನೀರನ್ನು ಸಂಗ್ರಹ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಬೋರ್ವೆಲ್ ತೆಗಿತಾ ಇದ್ದೀವಿ. ಹೀಗಾಗಿ ಸಾಕಷ್ಟು ಛಿದ್ರಗಳು ಭೂಮಿಗೆ ನಾವು ಹಾಕ್ತಾ ಇದ್ದೀವಿ. ಹೀಗಾಗಿ ನಾವೇನು ಅಂತರ್ಜಲವನ್ನು ತೆಗಿತಾ ಇದ್ದೀವಿ, ಆ ಜಾಗದೊಳಗೆ ಏನಾಗ್ತಾ ಇದ್ದಪ್ಪ ಅಂತಂದ್ರೆ ಪೊಳ್ಳು ಆಗ್ತಾ ಇದೆ. ಆ ಒಂದು ಪೊಳ್ಳು ಆದಂತಹ ಒಂದು ಜಾಗದೊಳಗೆ ನೆಲ ಮತ್ತೆ ಸೇರ್ಕೋಬೇಕು ಅನ್ನುವಂಥ ಒಂದು ಒಂದು ತತ್ವ ಅಲ್ಲಿರ್ತದೆ. ಹಿಂಗಾದಾಗ ಏನಾಗ್ತದಪ್ಪ ಅಂತಂದ್ರೆ ಭೂಕಂಪ ಆಗುವಂಥ ಒಂದು ಸಾಧ್ಯತೆಗಳು ಇದ್ದೇ ಇರ್ತವೆ. ಆದ್ದರಿಂದ ಬೋರ್ವೆಲ್ ತೆಗೆಯುವಂಥ ಸಂದರ್ಭದೊಳಗೆ ನಾವು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಒಂದು ನಾವು ಬೋರ್ವೆಲ್ಲನ್ನು ತೆಗೆದೀವಿ ಅಂತಂದ್ರೆ ನಾವು ಭೂಕಂಪಕ್ಕೆ ಆಹ್ವಾನ ಕೊಟ್ಟಂಗೆ ಅನ್ನುವಂಥ ಒಂದು ವಿಚಾರ. ಅಂತಂದ್ರೆ ಹೆಚ್ಚಿಗೆ ಆದಂತೆಲ್ಲ ಅದರ ಅಪಾಯ ಹೆಚ್ಚಾಗ್ತದೆ. ಆದ್ದರಿಂದಾಗಿ ಬೋರ್ವೆಲ್ ತೆಗೆಯುವಂಥ ಒಂದು ಸಂದರ್ಭದೊಳಗೆ ನಾವು ಇದನ್ನು ನಮ್ಮ ಮನಸ್ಸಿನೊಳಗೆ ಯಾವತ್ತೂ ಇಟ್ಟುಕೋಬೇಕು. ಹೌದಪ್ಪ ನಾನು ಕಾರಣ ಆಗ್ತೀನೇನು ಭೂಕಂಪಕ್ಕೆ ಅನ್ನುವಂಥ ಮಾತು ನಮ್ಮ ಮನಸ್ಸೊಳಗೆ ಇರಬೇಕು. ಇನ್ನು ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ತಮಗೆ ಗೊತ್ತದೆ, ಇಂಗಾಲಾಮ್ಲದ ಒತ್ತಡ ಹೆಚ್ಚಾಯಿತು ಅಂತಂದರೂ ಕೂಡ ಭೂಕಂಪ ಆಗುವಂಥ ಒಂದು ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಹಿಂಗೆ ಸಾಕಷ್ಟು ಕಾರಣಗಳು. ಆಮೇಲೆ ಮನುಷ್ಯ ಮಾಡಿದಂಥ ಒಂದು ದೊಡ್ಡ ತಪ್ಪು ಏನಪ್ಪ ಅಂತಂದ್ರೆ ನೀರನ್ನು ಹಿಡಿಯುವಂಥ ಒಂದು ಭರದೊಳಗೆ ನಾವು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿವಿ. ಆ ಅಣೆಕಟ್ಟುಗಳಲ್ಲಿ ಭಾಳಷ್ಟು ನೀರು ನಿಲ್ತವ ಮತ್ತು ನೆಲದೊಳಗೂ ಕೂಡ ಸಾಕಷ್ಟು ನೀರು ಇಂಗ್ತವ. ಈಗಾಗಲೇ ಹೇಳ್ದಂಗೆ ಭಾರಿ ಮಳೆಯಿಂದಾಗಿ ಏನು ಭೂಕಂಪ ಆಗುವುದಕ್ಕೆ ಸಾಧ್ಯತೆ ಅದಾವ ಅಂತ ಹೇಳಿ ಹೇಳಿದ್ವಿ. ಅದೇ ರೀತಿಯಾದಂತಹ ಒಂದು ಪರಿಣಾಮ ನಾವು ಅಣೆಕಟ್ಟುಗಳ ಮುಖಾಂತರ ಕೂಡ ಕಾಣಬಹುದಾಗಿದೆ. ಇದಕ್ಕೆ ನಮಗೆ ಜ್ವಲಂತ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಅನೇಕ ಅಣೆಕಟ್ಟುಗಳ ಒಂದು ಏರಿಯಾದೊಳಗೆ ಭೂಕಂಪ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ತಮಗೆ ಅಣೆಕಟ್ಟಿನಿಂದ ಭೂಕಂಪ ಆಗ್ತದೆ ಅಂತಂದಾಗ ನೇರವಾಗಿ ನೆನಪಾಗುವುದು ಕೊಯ್ನಾ ಡ್ಯಾಮು ಅನ್ನುವಂಥದ್ದು ಗಮನಿಸಬೇಕು. ಕೊಯ್ನಾದೊಳಗೆ ಏನು ಡ್ಯಾಮ್ ಇದೆ ಕೃಷ್ಣಾ ನದಿಗೆ, ಅದರ ಒಂದು ಒತ್ತಡದಿಂದ, ಆ ನೀರಿನ ಒತ್ತಡದಿಂದ ಭೂಕಂಪ ಆಗುವಂಥದ್ದನ್ನು ನಾವು ನೋಡಿದ್ದೀವಿ, ಅನುಭವಿಸಿದ್ದೀವಿ. ಹಂಗೆ ಅಣೆಕಟ್ಟುಗಳು ಎಲ್ಲೆಲ್ಲಿ ಅದಾವ, ಎಲ್ಲೆಲ್ಲಿ ಹೆಚ್ಚಿನ ನೀರು ಸಂಗ್ರಹ ಆಗ್ತಾ ಇದೆ, ಅದರಿಂದಾಗಿ ಕೂಡ ಭೂಕಂಪ ಆಗ್ತದೆ ಅನ್ನುವಂಥ ಮಾತು ತಜ್ಞರು ಹೇಳೋದಷ್ಟೇ ಅಲ್ಲ, ಅದು ಜನಪದರ ಒಂದು ಅನುಭವ ಕೂಡ ಆಗಿರುವಂಥದ್ದು. ಹಿಂಗೆ ನೈಸರ್ಗಿಕ ಕಾರಣಗಳಿಂದ ಭೂಕಂಪ ಆಗ್ಬೋದು, ಆಮೇಲೆ ಮನುಷ್ಯ ನಿರ್ಮಿತ ಕಾರಣಗಳಿಂದ ಕೂಡ ಭೂಕಂಪ ಆಗ್ಬೋದು. ಇದರೊಳಗೆ ಮನುಷ್ಯ ಮಾಡಿದಂಥ ಏನು ತಪ್ಪುಗಳದಾವ ಇವೇ ಹೆಚ್ಚಿನ ಸಂಖ್ಯೆ ಒಳಗಿದ್ದಾವ. ಆದ್ದರಿಂದ ನಾವು ತಪ್ಪು ಮಾಡುವುದು ಬೇಡ. ಆದ್ಮೇಲೆ ಈಗ ನಾವು ಭೂಕಂಪ ಯಾವಾಗ್ತದೆ ಅಂಥೇಳಿ ಹೇಳುವುದಕ್ಕೆ ಸಾಧ್ಯ ಅದ ಏನು, ಭೂಕಂಪದ ಮುನ್ಸೂಚನೆ ಕೊಡೋದಕ್ಕೆ ಸಾಧ್ಯ ಅದ ಏನು ಅನ್ನುವಂಥ ಒಂದು ಮಾತು ಬಂದಾಗ ಇಲ್ಲಿ ಸ್ವಲ್ಪ ವಿಜ್ಞಾನ ಹಿಂದೆ ಬೀಳ್ತದೆ ಅಂಥೇಳಿ ಹೇಳ್ಬೋದು. ಭಾಳಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ ಭೂಕಂಪಗಳು ಯಾವಾಗ್ತಾವ, ಎಚ್ಚರಿಕೆ ಕೊಡ್ಬೋದು ಹ್ಯಾಂಗೆ ಅಂಥೇಳಿ, ಆದರೂ ಕೂಡ ಇನ್ನೂ ಒಂದು ಸಿದ್ಧವಾದಂಥ ಒಂದು ಉತ್ತರ ಅದಕ್ಕೆ ಸಿಕ್ಕಿಲ್ಲ. ನಾವು ಹೆಂಗೆ ಮಳೆಯ ಮುನ್ಸೂಚನೆಯನ್ನು ನೀಡ್ತಾ ಇದ್ದೇವೆ, ಸಿಡಿಲಿನ ಮುನ್ಸೂಚನೆ ಕೊಡ್ತಾ ಇದ್ದೀವಿ, ಆದರೆ ಭೂಕಂಪದ ಬಗ್ಗೆ ಹೇಳೋದಾದರೆ ಇನ್ನೂ ಆ ಮಟ್ಟದೊಳಗೆ ವಿಜ್ಞಾನ ಮುಂದುವರೆದಿಲ್ಲ ಅಂಥೇಳಿ ಹೇಳ್ಬೋದು. ಆದರೂ ಕೆಲವೊಂದಿಷ್ಟು ಅನುಭವ ಸಿದ್ಧವಾದಂಥ ಮಾತುಗಳಿಂದ ಭೂಕಂಪದ ಬಗ್ಗೆ ಹೇಳುವಂಥ ಸಾಧ್ಯತೆಗಳು ಅದಾವ, ಆದರೂ ಅವು ಅಷ್ಟು ನಿಖರವಾಗಿಲ್ಲ ಅನ್ನುವಂಥ ಮಾತು ಇಲ್ಲಿ ನಾವು ಗಮನಿಸಬೇಕು. ಆದ್ಮೇಲೆ ಈಗ ಚಿತ್ತ ಮಳೆಯ ಅವಧಿ ನಡೆದ, ಚಿತ್ತ ಮಳೆ ಕಳೆದ 10ನೇ ತಾರೀಕಿಗೆ ಪ್ರವೇಶ ಆಗಿದೆ. ಅದು ಅಕ್ಟೋಬರ್ 24ರ ತನಕ ಇರ್ತದೆ. ಈ ಸಲ ಚಿತ್ತ ಮಳೆ ಅತ್ಯಲ್ಪ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಿತ್ತಾ ಮಳೆಯ ಸಂದರ್ಭದೊಳಗ ರಾಜ್ಯದೊಳಗ ಮಳೆಯ ಪ್ರಮಾಣ ಕಡಿಮೆ ಆಗ್ತದ ಅನ್ನುವಂಥ ಮಾತು ಅದ. ಕೆಲವು ಕಡೆ ಜಡಿಮಳೆ ಸಂಭವ ಅದ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ವಾಯವ್ಯ ಭಾರತದೊಳಗ ಕೆಲವು ಕಡೆ ಜೋರು ಮಳೆ ಆಗಬಹುದು ಅನ್ನುವಂಥ ಮಾತು ಇದೆ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಆಗ್ನೇಯ ಕರ್ನಾಟಕದೊಳಗ ಸಾಮಾನ್ಯ ಮಳೆ ಆಗಬಹುದು ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಕೆಲವು ಕಡೆ ಮಂಜು ಕವಿದಂತಹ ವಾತಾವರಣ ಇರಬಹುದು ಅಂಥೇಳಿ ಈ ಸಂದರ್ಭದೊಳಗ ನಾವು ನೋಡಬಹುದಾಗಿದೆ. ನಮ್ಮ ಕೇಳುವರು ಸಹಿತ ಈ ಮಂಜಿನ ವಿಚಾರವಾಗಿ ನಮಗೆ ತಿಳಿಸಿದ್ದಾರೆ. ಕೆಲವು ಕಡೆ ಮಂಜು ಬಿದ್ದಿದ್ದನ್ನು ಅವರು ವಿಡಿಯೋ ಮಾಡಿ ಕೂಡ ಕಳಿಸಿದ್ದಾರೆ. ದಿನಾಂಕ 13, 14, 16, 18, 19, 20, 21, 23 ಈ ದಿನಗಳಂದು ಉತ್ತಮ ಮಳೆ ಬರಬಹುದು ಅಂಥೇಳಿ ಸೂಚನೆ ಅದ. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ಅಕ್ಟೋಬರ್ 13, 14, 16, 18, 19, 20, 21, 23 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಅಕ್ಟೋಬರ್ 13 ಬರುವ ಮಂಗಳವಾರ ಅಕ್ಟೋಬರ್ 19 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ತಮಗ ಬೇಕಾದಂತಹ ವಾತಾವರಣ ಈ ವಾರದೊಳಗ ಇರಬಹುದಾಗ್ಯದ ಅಂಥೇಳಿ ತಜ್ಞರು ಸೂಚನೆ ಕೊಡ್ತಾ ಇದ್ದಾರೆ. ಅಂತಂದ್ರೆ ತಾವೆಲ್ಲ ಬಿಸಿಲಿಗಾಗಿ ಕಾಯ್ತಾ ಇದ್ದೀರಿ, ಮತ್ತೆ ಹೊರಪಿಗಾಗಿ ಕಾಯ್ತಾ ಇದ್ದೀರಿ, ಮುಂದಿನ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆತುರದೊಳಗಿದ್ದೀರಿ. ಹಿಂಗಾರು ಬೆಳೆಗಳ ಒಂದು ಬಿತ್ತನೆ ಆಗಿರ್ಬೋದು ಅಥವಾ ಕೆಲವು ಬೆಳೆಗಳಿಗೆ ನೀರಾವರಿ ಕೊಡುವಂತಹ ಒಂದು ಕೆಲಸ ಆಗಿರ್ಬೋದು. ಇಂಥ ಏನು ಚಟುವಟಿಕೆಗಳು ಇಲ್ಲಿ ತನಕ ಮಳೆಯಿಂದಾಗಿ ನಿಂತಿದ್ದು ಅಂಥ ಚಟುವಟಿಕೆಗಳನ್ನ ತಾವು ಮಾಡಿಕೊಂಡು ಹೋಗುವುದಕ್ಕೆ ಪ್ರಶಸ್ತವಾದಂತಹ ಒಂದು ವಾರ ಆಗಬಹುದು ಅನ್ನುವಂಥ ಸೂಚನೆ ನಮಗೆ ಸಿಗ್ತದೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಆದರೂ ಕೂಡ ಬಹುತೇಕವಾಗಿ ಎಲ್ಲ ಕಡೆ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಅವಾಗವಾಗ ಮೋಡಗಳು ಕಾಣಿಸಿಕೊಳ್ಬಹುದು. ಮಳೆ ಬರುವಂತಹ ಸಂದರ್ಭದೊಳಗೆ ಎಲ್ಲೋ ಒಂದೆರಡು ಕಡೆ ಗುಡುಗು ಮಿಂಚು ಕಾಣಿಸಿಕೊಳ್ಬಹುದು. ಮಳೆಯ ಪ್ರಮಾಣ ಅಂತೂ ಅಷ್ಟಿಲ್ಲ, ವಾರಪೂರ್ತಿ ಬಹುತೇಕ ಒಣ ವಾತಾವರಣದ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಈ ವಿಚಾರ ಕೇಳಿ ತಮಗ ಬಹಳ ಖುಷಿ ಆಗಿರ್ಬೋದು. ಎಲ್ಲೆಲ್ಲಿ ಮಳೆ ಆಗಿಲ್ಲ ಅವರಿಗೆ ಈ ಒಂದು ಸುದ್ದಿ ಸ್ವಲ್ಪ ಬೇಜಾರು ತರಿಸಬಹುದು. ಆದರೂ ಕೂಡ ಯಾವ ಸನ್ನಿವೇಶ ಅದ ಅದರ ಪ್ರಕಾರ ನಾವು ನಮ್ಮ ಯೋಜನೆಯನ್ನ ಪ್ಲಾನ್ ಮಾಡಿಕೊಂಡು ಹೋಗಬೇಕಾಗ್ತದ, ಕೃಷಿಯನ್ನ ಪ್ಲಾನ್ ಮಾಡಬೇಕಾಗ್ತದ. ಅದೇ ರೀತಿಯಾಗಿ ತಾವು ಈ ಸಂದರ್ಭಕ್ಕೆ ತಕ್ಕಂಗ ತಮ್ಮ ಯೋಜನೆಗಳನ್ನ ಹಾಕೊಳ್ಬೇಕು. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆಗೆ ಬಂದ್ರೆ ಕಲಬುರಗಿ ಜಿಲ್ಲೆ ಒಳಗ ಮೊದಲಿನ ಮೂರು ದಿವಸಗಳು ಅಂತಂದ್ರ ಬುಧವಾರ 13 ತಾರೀಕಿನಿಂದ ಶುಕ್ರವಾರ 15 ತಾರೀಕಿನ ತನಕ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂಥ ಒಂದು ಸೂಚನೆ ಅದ. ಆ ನಂತರ ಶನಿವಾರ 16 ತಾರೀಕಿನಿಂದ ಮಂಗಳವಾರ 19 ತಾರೀಕಿನ ತನಕ ಬಹುತೇಕ ಒಣ ವಾತಾವರಣ ಇದ್ರೂ ಸಹಿತ ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. 16 ತಾರೀಕು, 18 ಮತ್ತು 19 ಈ ದಿವಸ ಮಳೆಯ ಸಾಧ್ಯತೆಗಳು 40%, ರವಿವಾರ 17 ತಾರೀಕು 45% ಅನ್ನುವಂತಹ ಒಂದು ಸೂಚನೆ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬೀದರ್ ಜಿಲ್ಲೆ ಒಳಗ ಮೊದಲಿನ ಮೂರು ದಿವಸಗಳು 13, 14, 15 ಒಣ ವಾತಾವರಣ ಇರಬಹುದಾಗಿದೆ. ಆಮೇಲೆ 16-19 ತನಕ ಅಲ್ಲಲ್ಲಿ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚು ಒಂದೆರಡು ಕಡೆ ಕಾಣಿಸಿಕೊಳ್ಬಹುದು. ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬೀದರ್ ಜಿಲ್ಲೆ ಒಳಗ 13-15 ತನಕ ಮಳೆಯ ಸಾಧ್ಯತೆಗಳು ಕೇವಲ 10%. ಆಮೇಲೆ 16 ತಾರೀಕು 60, 17 ತಾರೀಕು 65, 18 ತಾರೀಕು ಸೋಮವಾರ 40%, ಮಂಗಳವಾರ 19 ತಾರೀಕು 55% ಅನ್ನುವಂಥ ಒಂದು ಸೂಚನೆ ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ರಾಯಚೂರು ಜಿಲ್ಲೆ ಒಳಗ ವಾತಾವರಣದ ನಡವಳಿಕೆಯನ್ನ ನೋಡೋದಾದ್ರೆ ವಾರಪೂರ್ತಿ ರಾಯಚೂರು ಜಿಲ್ಲೆ ಒಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. 13 ತಾರೀಕು ಬುಧವಾರ ಮಳೆಯ ಸಾಧ್ಯತೆಗಳು 10%, 14-15 ಗುರುವಾರ ಶುಕ್ರವಾರ 15%, ಶನಿವಾರ 16 ತಾರೀಕು ರವಿವಾರ 17 35%, ಸೋಮವಾರ 18% ಮತ್ತು ಮಂಗಳವಾರ 19% 30% ಅನ್ನುವಂಥ ಒಂದು ಸೂಚನೆ ರಾಯಚೂರು ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗೆ ವಾರಪೂರ್ತಿ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಮೊದಲಿನ 3 ದಿವಸಗಳು ಅಂದ್ರೆ ಬುಧವಾರ 13 ಶುಕ್ರವಾರ 15 ತನಕ ಮಳೆಯ ಸಾಧ್ಯತೆಗಳು ಕೇವಲ 10%, ಶನಿವಾರ 16 25, ರವಿವಾರ 17 ಮತ್ತು ಸೋಮವಾರ 18 35, ಮಂಗಳವಾರ 19 30% ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಒಳಗೆ ಮೊದಲಿನ 2 ದಿವಸಗಳು ಬುಧವಾರ ಮತ್ತು ಗುರುವಾರ ಮಳೆಯ ಸಾಧ್ಯತೆಗಳು 45% ಅನ್ನುವಂಥ ಒಂದು ಸೂಚನೆ ಅದ. ಈ 2 ದಿವಸ ಬಿಟ್ಟರೆ ಉಳಿದ 5 ದಿವಸಗಳದಾವ. ಶುಕ್ರವಾರ 15 ಮಂಗಳವಾರ 19 ತನಕ ಇರುವಂತಹ ಅವಧಿ ಒಳಗೆ ಬಹುತೇಕ ಒಣ ವಾತಾವರಣವನ್ನು ನಾವು ನೋಡಬಹುದಾಗಿದೆ. ಇನ್ನು ಯಾದಗಿರಿ ಜಿಲ್ಲೆ ಒಳಗೆ ಬಹುತೇಕ ವಾರಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ. ಮೊದಲಿನ 3 ದಿವಸಗಳು ಬುಧವಾರ 13 ಶುಕ್ರವಾರ 15 ತನಕ ಮಳೆಯ ಸಾಧ್ಯತೆಗಳು ಕೇವಲ 10%, ಮುಂದೆ ಶನಿವಾರ 16 ಅಲ್ಲದೆ ರವಿವಾರ 17 ಮಳೆಯ ಸಾಧ್ಯತೆಗಳು 40%, 18 ಸೋಮವಾರ ಮತ್ತು ಮಂಗಳವಾರ 19 35% ಅನ್ನುವಂಥ ಒಂದು ಸೂಚನೆಯನ್ನು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗೆ ಮೊದಲಿನ 3 ದಿವಸಗಳು ಬುಧವಾರ 13, ಗುರುವಾರ 14, ಶುಕ್ರವಾರ 15, ಈ 3 ದಿವಸ ಮಳೆಯ ಸಾಧ್ಯತೆಗಳು 45%, ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಈ 3 ದಿವಸ ಅದಾವ. ಮುಂದಿನ 4 ದಿವಸಗಳು ಅಂದ್ರೆ ಶನಿವಾರ 16 ಮಂಗಳವಾರ 19 ತನಕ ಬಳ್ಳಾರಿ ಜಿಲ್ಲೆ ಒಳಗೆ ಒಣ ವಾತಾವರಣ ಇರಬಹುದಾಗಿದೆ. 16 ಶನಿವಾರ ಮಳೆಯ ಸಾಧ್ಯತೆಗಳು 30%, 17 ಮತ್ತು 18 ರವಿವಾರ ಮತ್ತು ಸೋಮವಾರ 35, ಮಂಗಳವಾರ 19 20% ಅನ್ನುವಂಥ ಒಂದು ಸೂಚನೆ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗಾಯಿತು. ಇನ್ನು ಬಾಗಲಕೋಟೆ ಜಿಲ್ಲೆ ಒಳಗೆ ಮೊದಲಿನ 2 ದಿವಸಗಳು ಬುಧವಾರ 13 ಮತ್ತು ಗುರುವಾರ 14, ಈ 2 ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಂದರ್ಭ ಅದ ಅಂತೇಳಿ ತಿಳಿದು ಬರ್ತಾ ಇದೆ. 13 ಮಳೆಯ ಸಾಧ್ಯತೆಗಳು 25, 14 40%. ಇನ್ನು ಮುಂದಿನ ದಿವಸಗಳಲ್ಲಿ ಅಂದ್ರೆ ಶುಕ್ರವಾರ 15 ಮಂಗಳವಾರ 19 ತನಕ ಬಾಗಲಕೋಟೆ ಜಿಲ್ಲೆ ಒಳಗೆ ಒಣ ವಾತಾವರಣ ಇರಬಹುದಾಗಿದೆ. ಶುಕ್ರವಾರ 15 ಮಳೆಯ ಸಾಧ್ಯತೆಗಳು 15, ಶನಿವಾರ 16 25, ರವಿವಾರ 17 35, ಸೋಮವಾರ 18 30, ಮಂಗಳವಾರ 19 20% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬಹುತೇಕ ವಾರಪೂರ್ತಿ ಒಣ ವಾತಾವರಣ ಇರಬಹುದಾಗಿದೆ. ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆಯ ಸಾಧ್ಯತೆಗಳು ಕೂಡ ಅದಾವ. ಅದು ಕೂಡ 16 ಮತ್ತು 17 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಮೊದಲಿನ 3 ದಿವಸಗಳು ಬುಧವಾರ 13 15 ತನಕ ಮಳೆಯ ಸಾಧ್ಯತೆಗಳು ಕೇವಲ 10%, ಶನಿವಾರ 16 ಮತ್ತು ಸೋಮವಾರ 18 ಅಲ್ಲದೆ ಮಂಗಳವಾರ 19 35%, ರವಿವಾರ 17 40% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇನ್ನೊಮ್ಮೆ ಗಮನಿಸಬೇಕು, ಸೊಲ್ಲಾಪುರ ಜಿಲ್ಲೆ ಒಳಗೆ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಆದರೂ ಕೂಡ ಶನಿವಾರ ಮತ್ತು ರವಿವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳು, ಇದನ್ನು ಬಿಟ್ಟರೆ ಬಹುತೇಕ ವಾರಪೂರ್ತಿ ಒಣ ವಾತಾವರಣವನ್ನು ನಾವು ಸೊಲ್ಲಾಪುರ ಜಿಲ್ಲೆ ಒಳಗೆ ನೋಡಬಹುದು. ಜಹೀರಾಬಾದ್ ತಾಲೂಕಿನೊಳಗೆ ಮೊದಲಿನ 3 ದಿವಸಗಳು ಒಣ ವಾತಾವರಣ ಇರಬಹುದಾಗಿದೆ. ಅಂದ್ರೆ 13 ಬುಧವಾರದಿಂದ ಶುಕ್ರವಾರ 15 ತನಕ ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಆಮೇಲೆ ಶನಿವಾರದಿಂದ ಮಂಗಳವಾರ ತನಕ 16-19 ತನಕ ಅಲ್ಲಲ್ಲಿ ಹಗುರವಾಗಿ ಮಳೆಯ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದೆರಡು ಕಡೆ ಸಾಧಾರಣ ಮಳೆ ಆಗಬಹುದು, ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು. ಶನಿವಾರ 16, ರವಿವಾರ 17, ಈ 2 ದಿವಸ ಮಳೆಯ ಸಾಧ್ಯತೆಗಳು 60%, ಸೋಮವಾರ 18 45, ಮಂಗಳವಾರ 19 55% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇದು ಜಹೀರಾಬಾದ್ಗೆ ಸಂಬಂಧಪಟ್ಟಂತಹ ಒಂದು ಸೂಚನೆ. ಇಲ್ಲಿ ತನಕ ತಾವು ಸವಿಸ್ತಾರವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಮತ್ತು ಮಳೆಯ ಸಾಧ್ಯತೆಗಳು ಎಷ್ಟಿರಬಹುದಾಗಿದೆ ಅನ್ನುವಂಥ ಒಂದು ಸವಿಸ್ತಾರವಾದಂಥ ಒಂದು ಮುನ್ಸೂಚನೆಯನ್ನು ಕೇಳಿದ್ರಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರೆ, ತಾವು ಬಯಸುವಂಥ ಒಂದು ವಾತಾವರಣ ಬರುವ ದಿನಗಳಲ್ಲಿ ಇರಬಹುದಾಗಿದೆ. ಇದರ ಪೂರ್ಣ ಉಪಯೋಗವನ್ನು ತಾವು ಮಾಡಿಕೊಳ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಎಲ್ಲೆಲ್ಲಿ ಇನ್ನೂ ನೀರು ನಿಂತಾವ ಹೊಲದೊಳಗೆ ಆದಷ್ಟು ಅದನ್ನು ಹೊರಗೆ ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂತಂದ್ರೆ ಈಗಿನ ಒಂದು ಒಂದು ವಾತಾವರಣ ತಮಗ ಅನುಕೂಲಕರವಾಗಿ ಪರಿಣಮಿಸುವಂತಹ ಒಂದು ಸಾಧ್ಯತೆಗಳು ಅದಾವ. ಬಿಸಿಲಿರುವುದರಿಂದ ಬಹುತೇಕ ನೀರು ಒಣಗಿ ಹೋಗುವಂತಹ ಸಾಧ್ಯತೆಗಳು ಇರುವುದರಿಂದ ಆ ನಿಟ್ಟಿನೊಳಗೆ ತಾವು ಕೆಲಸ ಮಾಡಬೇಕಾಗ್ತದೆ ಮತ್ತು ತಮ್ಮ ಯೋಜನೆಗಳನ್ನು ಈ ವಾರ ಅನುಷ್ಠಾನಕ್ಕೆ ತರುವುದಕ್ಕೆ ಸಾಧ್ಯತೆಗಳನ್ನು ಮಾಡಿಕೊಳ್ಬೇಕು. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಆ ಬದಲಾವಣೆಗಳನ್ನು ತಮ್ಮ ಗಮನಕ್ಕೆ ನಾವು ತರ್ತಾ ಇರ್ತೀವಿ. ಆದ್ದರಿಂದ ಪ್ರತಿ ದಿವಸ ತಾವು ಮುಂಜಾನೆ 6:50 ಆಮೇಲೆ ಸಾಯಂಕಾಲ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಅಲ್ಲದೆ ಮುಖ್ಯವಾಗಿ ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನು ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಸಿದ್ಧ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ತಮಗೆ ಈ ಒಂದು ಆ್ಯಪ್ದಿಂದ ಬಹಳಷ್ಟು ಅನುಕೂಲ ಆಗ್ತದೆ. ತಾವು ನ್ಯೂಸ್ ಆನ್ ಏರ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳೋದ್ರಿಂದ ಸ್ವಾವಲಂಬಿಗಳಾಗ್ತೀರಿ, ಅದರಿಂದ ಇನ್ನೊಬ್ಬರಿಗೆ ಕೇಳಿ ಅದನ್ನು ನಮ್ಮ ಕೃಷಿ ಒಳಗೆ ಅಳವಡಿಸಿಕೊಳ್ಳುವಂಥ ಒಂದು ಸಮಯದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಮಾಹಿತಿ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ನೇರವಾಗಿ ನಿಮಗೆ ಕೇಳೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತವೆ. ಆದ್ದರಿಂದ ಈ ಒಂದು ವಿಚಾರದ ಕಡೆ ತಾವು ಗಮನ ಕೊಡಬೇಕು. ಯಾರ್ಯಾರು ಇನ್ನೂ ಮಾಡಿಕೊಂಡಿಲ್ಲ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು. ಇದರ ಜೊತೆಗೆ ಇನ್ನೂ ಸಾಕಷ್ಟು ಆ್ಯಪ್ಗಳದಾವೆ, ಅವುಗಳನ್ನು ಕೂಡ ತಾವು ಉಪಯೋಗ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಮೊಬೈಲ್ ಮೂಲಕನೇ ನಾವು ಕೆಲಸ ಮಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಮುಂದಿನ ದಿವಸಗಳಲ್ಲಿ ನಿಮಗೆ ಏನೇ ಮಾಹಿತಿ ಬೇಕಂತಂದ್ರೂ ಕೂಡ ಮೊಬೈಲ್ ಮೂಲಕನೇ ತಗೊಳ್ಳುವಂತಹ ಒಂದು ವ್ಯವಸ್ಥೆ ಆಗುವಂತಹ ಸಾಧ್ಯತೆಗಳು ಇರುವುದರಿಂದ ಅದನ್ನು ಕುರಿತಾಗಿ ನಾವು ಸಾಕ್ಷರರಾಗಬೇಕಾಗ್ತದೆ. ಮೊಬೈಲ್ ಸಾಕ್ಷರರಾಗಬೇಕು. ಮೊಬೈಲ್ ಸಾಕ್ಷರರು ಅಂತಂದ್ರೆ ಮೊಬೈಲ್ದೊಳಗೆ ಬರೀ ವಿಡಿಯೋಗಳನ್ನು ನೋಡೋದಾಗಲಿ ಚಿತ್ರಗಳನ್ನು ನೋಡೋದಾಗಲಿ ಅಲ್ಲ, ಅದರಿಂದ ಕಲಿಯುವಂತಹ ಕೆಲಸಗಳು ಭಾಳಷ್ಟು ಅದಾವ, ಮಾಡುವಂತಹ ಕೆಲಸಗಳು ಭಾಳಷ್ಟು ಅದಾವ. ಆದ್ದರಿಂದ ನಾವು ಸ್ವಾವಲಂಬಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಈ ಒಂದು ಸಾಕ್ಷರತೆಯನ್ನು ನಾವು ಮೈಗೂಡಿಸಿಕೊಂಡ್ರೆ ನಮಗೆ ಒಳ್ಳೆಯದು ಆಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಹಬ್ಬ ತಮಗೆ ಸಮೃದ್ಧಿ ನೀಡಲಿ, ಸಂತೋಷ, ಆರೋಗ್ಯ, ನೆಮ್ಮದಿ ನೀಡಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಈಗ ರಾಮದುರ್ಗದ ಶ್ರೀಮತಿ ದ್ಯಾಮವ್ವ ಯಮುನಪ್ಪ ಮಾದಾರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಗೀತೆಯೇ.